ಪರಿಸರ ಗೀತೆ ಕೇಳಿದ್ರಲ್ಲ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲಾ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಸಮಯ 6:30. ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಚಿತ್ರಗೀತೆಗಳ ಕಾರ್ಯಕ್ರಮ, 7:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು, 9:05 ಉರ್ದು ಕಾರ್ಯಕ್ರಮ, 9:30 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಅಮೃತ ಸ್ವಾತಂತ್ರ್ಯ, ವಿಷಯ 1937 ಪ್ರಾಂತೀಯ ಚುನಾವಣೆಗಳು ಹಾಗೂ ರಾಜ್ಯ ಕರಾವಳಿ ಪ್ರದೇಶದ ಹೋರಾಟಗಳು. 10:00 ನಾಟಕ ಶೋಧ, ರಚನೆ ಬಿಆರ್ ಪೊಲೀಸ್ ಪಾಟೀಲ್, ನಿರ್ದೇಶನ ಅನಿಲ್ ದೇಸಾಯಿ. 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ 6:05 ಚಿಂತನ ಡಾಕ್ಟರ್ ಜೆ ಶ್ರೀನಿವಾಸಮೂರ್ತಿ ಅವರಿಂದ, 6:20 ಶುಭೋದಯ ನಮ್ಮ ಕರ್ನಾಟಕ, 6:40 ರಂಗವಲ್ಲಿಯಲ್ಲಿ ಭಾವಗೀತೆಗಳು ಪ್ರಸಾರವಾಗಲಿವೆ, 6:50 ರೈತರಿಗೆ ಸಲಹೆ ವಿಜಯ್ ಎಸ್ ದಾನರೆಡ್ಡಿ ಅವರಿಂದ ಮಾಹಿತಿ ಕೇಳುವಿರಿ, 7:15 ಭಾವಗೀತೆಗಳು, 7:45 ನಿತ್ಯ ವಿಜ್ಞಾನ, 7:50 ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನು 9:05 ಮಕ್ಕಳ ರಕ್ಷಣೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಹಕ್ಕಿನ ಹಂಬಲ, 9:20 ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ.